ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ತಳಿಗಳು ಈ ಕುರಿತು ಸಿಪಿಸಿಆರ್ಐ ವಿಟ್ಲ ಇಲ್ಲಿನ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಬಳಿಕ ಭಕ್ತಿಗೀತೆಗಳನ್ನು ಕೇಳುವಿರಿ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪಾನಿ ಭೀ ಬಂದ, ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ. ಅರೆ ಸಬ್ ಲೋಗ್ ಇಕಟ್ಟೇ ಹೋ, ಕ್ಯಾ ಖಬರ್ ಹೈ ಡಾಗ್ ಬಾಬೂ? ಖಬರ್ ಕುಛ ಠೀಕ್ ನಹೀ ಹೈ ಕಾಕಾ, ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತರಾ ಹೈ. ಅರೆ ಕಿಸೀ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ. ಐಸೆ ಕೈಸೆ ಘರ್ ಬಾರ್ ಛೋಡ್ ದೇ? ಘರ್ ಕಿ ಚಿಂತಾ ಛೋಡೋ, ಜಲ್ದಿ ಸೇ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸೀ ಸುರಕ್ಷಿತ ಸ್ಥಾನ ಪರ ಪಹುಂಚೋ. ಆಪ್ಕೆ ಹಿತ್ ಮೇ ತತ್ಪರ್ NDMA, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ಕೇಳಿ ಅಡಿಕೆ ತಳಿಗಳು ಈ ಕುರಿತು ಸಿಪಿಸಿಆರ್ಐ ವಿಟ್ಲ ಇಲ್ಲಿನ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಅವರೊಡನೆ ಸಂದರ್ಶನ. ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ವಿಟ್ಲ ಸಿಪಿಸಿಆರ್ಐ ಅಡಿಕೆ ಸಂಶೋಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ, ಜೊತೆಗೆ ಕೊಕ್ಕೋ ಸಂಶೋಧನೆಯಲ್ಲೂ ಕೂಡ ತೊಡಗಿಸಿಕೊಂಡಿದೆ. ವಿಟ್ಲ ಸಿಪಿಸಿಆರ್ಐ ಒಂದು ಪ್ರಾಮುಖ್ಯತೆ ಏನು, ವಿಶೇಷವಾಗಿ ಅಡಿಕೆ ಅಭಿವೃದ್ಧಿಯಲ್ಲಿ ಹಾಗೂ ಇಲ್ಲಿ ಅಭಿವೃದ್ಧಿಪಡಿಸಲಾದಂತಹ ವಿವಿಧ ಅಡಿಕೆಯ ತಳಿಗಳು ಹಾಗೂ ಅವುಗಳ ಒಂದು ವಿಶೇಷತೆ ಏನು, ಹಾಗೂ ಅಡಿಕೆಯಲ್ಲಿ ಸಸ್ಯೋತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಅಂಶಗಳನ್ನು ಗಮನಿಸಬೇಕಾಗ್ತದೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ವಿಟ್ಲ ಸಿಪಿಸಿಆರ್ಐದ ಅಸ್ತಿತ್ವ ಮತ್ತು ಅಡಿಕೆಯ ಕೃಷಿ. ಮೊದಲನೇದಾಗಿ ಆಕಾಶವಾಣಿ ಮಂಗಳೂರು ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಅಡಿಕೆ ತಳಿಗಳು ಮತ್ತು ಸಂಕರಣೆ ತಳಿಗಳು ಮತ್ತು ಅಡಿಕೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜ ಅಥವಾ ಸಸಿಗಳ ಉತ್ಪಾದನೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಮ್ಮ ಸಿಪಿಸಿಆರ್ ವಿಟ್ಲಾದಲ್ಲಿ ಈ ಅಡಿಕೆ ಸಂಶೋಧನೆ ಯಾವ ರೀತಿ ಶುರುವಾಯಿತು ಅಂತೇಳಿ ತಿಳಿದುಕೊಳ್ಳೋಣ. ಈಗ ನಮ್ಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೆಳಗಡೆ ಒಂದು ಆಟೋನಮಸ್ ಬಾಡಿ ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ICAR ಅಂತೇಳಿ ಕರಿತೀವಿ, ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಂತೇಳಿ. ಈ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಅಡಿಯಲ್ಲಿ ನಮ್ಮ ಭಾರತ ದೇಶಾದ್ಯಂತ 100ಕ್ಕಿಂತ ಹೆಚ್ಚು ಸಂಶೋಧನಾ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲಾ ಸಂಶೋಧನಾ ಸಂಸ್ಥೆಗಳಿಗೆ ಈ ICAR ಕೆಲವೊಂದು ಬೆಳೆಗಳನ್ನು ಕೊಟ್ಟಿದೆ. ಆ ಎಲ್ಲ ಸಂಶೋಧನಾ ಸಂಸ್ಥೆಗಳು ಆ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಸಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈಗ ತಂತ್ರಜ್ಞಾನಗಳಂದ್ರೆ ಆ ಬೆಳೆಗೆ ಸಂಬಂಧಪಟ್ಟ ಹೊಸ ಹೊಸ ತಳಿಗಳಿರ್ಬೋದು, ಅಥವಾ ಆ ಬೆಳೆಯ ಉತ್ಪಾದನಾ ಪದ್ಧತಿಗಳಿರ್ಬೋದು. ಅಂದ್ರೆ ಯಾವ ರೀತಿ ನಾಟಿ ಮಾಡಬೇಕಾಗ್ತದೆ, ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ, ಎಷ್ಟು ಗೊಬ್ಬರ ಕೊಡಬೇಕಾಗ್ತದೆ, ಯಾವ ರೀತಿ ಕೊಡಬೇಕಾಗ್ತದೆ, ಯಾವ ಟೈಮಲ್ಲಿ ಕೊಡಬೇಕಾಗ್ತದೆ, ಅದಕ್ಕೆಲ್ಲ ಎಷ್ಟು ನೀರು ಕೊಡಬೇಕಾಗ್ತದೆ, ಯಾವ ವಿಧಾನದಿಂದ ಕೊಡಬೇಕಾಗ್ತದೆ, ಯಾವ ಟೈಮಲ್ಲಿ ಕೊಡಬೇಕಾಗ್ತದೆ, ಅದಕ್ಕೆಲ್ಲ ಯಾವ ರೋಗ ಕೀಟಗಳು ಬಾಧಿಸ್ತವೆ, ಆ ರೋಗ ಕೀಟಗಳನ್ನೆಲ್ಲ ಯಾವ ರೀತಿ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತು ಆ ಬೆಳೆಯ ಸಂಸ್ಕರಣೆ ನಾವು ಯಾವ ರೀತಿ ಮಾಡ್ತಕ್ಕಂಥದ್ದು, ಹೀಗೆ ಈ ಎಲ್ಲ ವಿಭಾಗಗಳಲ್ಲೂ ಸಂಶೋಧನೆ ನಡೆಸಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಿಪಿಸಿಆರ್ಐಗೆ ICAR ಮುಖ್ಯವಾಗಿ ಮೂರು ಬೆಳೆಗಳನ್ನು ಕೊಟ್ಟಿದೆ. ಅದು ಅವುಗಳಂದ್ರೆ ತೆಂಗು, ಅಡಿಕೆ ಮತ್ತು ಕೊಕ್ಕೋ. ನಮ್ಮ ಸಿಪಿಸಿಆರ್ಐದು ಮುಖ್ಯಾಲಯ ಬಂದ್ಬಿಟ್ಟು ಕಾಸರಗೋಡಿನಲ್ಲಿದೆ. ಇದರ ಕೆಳಗಡೆ ಎರಡು ಪ್ರಾಂತೀಯ ಕ್ಷೇತ್ರಗಳಿದೆ, ರೀಜನಲ್ ಸ್ಟೇಷನ್ ಅಂತೇಳಿ ಕರಿತೇವೆ. ಮತ್ತೆ ಇದಲ್ಲದೇನೆ ಪ್ರಾಂತೀಯ ಕ್ಷೇತ್ರಗಳಲ್ಲದೇನೆ ಮೂರು ಸಂಶೋಧನಾ ಕೇಂದ್ರಗಳು ಸಹ ಇದೆ. ಇವುಗಳಲ್ಲಿ ಮೊದಲನೇದಾಗಿ ಒಂದು ಪ್ರಾಂತೀಯ ಕ್ಷೇತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲಾದಲ್ಲಿದೆ, ಇನ್ನೊಂದು ಪ್ರಾಂತೀಯ ಕ್ಷೇತ್ರ ನಮ್ಮ ಸಿಪಿಸಿಆರ್ಐದು ಕೇರಳ ರಾಜ್ಯದಲ್ಲೇನೆ ಕಾಯಂಕುಲಂ ಅಂತ ಜಾಗದಲ್ಲಿದೆ. ಅದಲ್ಲದೇ ಈ ಮೂರು ಸಂಶೋಧನಾ ಕೇಂದ್ರಗಳಿಗೆ ಬಂದ್ರೆ ನಮ್ಮ ಸಿಪಿಸಿಆರ್ಐ ಕೆಳಗಡೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಒಂದು ಸಂಶೋಧನಾ ಕೇಂದ್ರ ನಮ್ಮ ಸಿಪಿಸಿಆರ್ಐದು ಕಿಡು ಅಥವಾ ನೆಟ್ಟಾಣ ಅಂತೇಳಿ ಕರಿತೀವಿ ಕರ್ನಾಟಕದಲ್ಲೇನೆ, ಈ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಅಲ್ಲಿದೆ. ಇನ್ನೊಂದು ಸಂಶೋಧನಾ ಕೇಂದ್ರ ನಮಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ, ಮೋಹಿತ್ ನಗರ ಅಂತ ಜಾಗದಲ್ಲಿ. ಇನ್ನೊಂದು ಅಸ್ಸಾಂ ರಾಜ್ಯದಲ್ಲಿದೆ, ಕಾಯಿಕೊಚ್ಚಿ ಅಂತಕ್ಕಂಥ ಜಾಗದಲ್ಲಿ. ಹೀಗೆ ನಮ್ಮ ಸಿಪಿಸಿಆರ್ಐ ಕೆಳಗಡೆ ಎರಡು ಪ್ರಾಂತೀಯ ಕ್ಷೇತ್ರಗಳು ಮತ್ತು ಮೂರು ಸಂಶೋಧನಾ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಗ ನಮ್ಮ ಸಿಪಿಸಿಆರ್ಐ ವಿಟ್ಲ, ICAR, ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ರೀಜನಲ್ ಸ್ಟೇಷನ್ ವಿಟ್ಲ, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ, ಪ್ರಾಂತೀಯ ಕ್ಷೇತ್ರ ವಿಟ್ಲ ಬಗ್ಗೆ ಹೇಳೋದಾದ್ರೆ, ಈ 1940-50 ದಶಕದಲ್ಲಿ ಈ ಅಡಿಕೆ ಉದ್ಯಮದಲ್ಲಿ ಹಲವಾರು ತೊಂದರೆಗಳು ಆಗ್ತಿತ್ತು. ಈ ತೊಂದರೆಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ICAR ಒಂದು ಸಮಿತಿನ ನೇಮಕ ಮಾಡಿತು. ಆ ಸಮಿತಿ ಈ ಅಡಿಕೆ ಉದ್ಯಮದಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ಮಾಡಿ ICAR ಒಂದು ವರದಿನ ಸಲ್ಲಿಸಿದ್ರು. ಆ ವರದಿಯಲ್ಲಿ ಈ ಅಡಿಕೆ ಬಗ್ಗೆನೇ ಸಂಶೋಧನೆ ಮಾಡಲಿಕ್ಕೆ ಒಂದು ಅಡಿಕೆ ಸಂಶೋಧನಾ ಕೇಂದ್ರವನ್ನ ತೆರಿಬೇಕು ಅಂತೇಳಿ ಶಿಫಾರಸು ಮಾಡಿದ್ರು. ಈ ಸಮಿತಿಯ ಶಿಫಾರಸಿನ ಪ್ರಕಾರ 1956 ಈ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾದಲ್ಲಿ ಸೆಂಟ್ರಲ್ ಅರೆಕನಟ್ ರಿಸರ್ಚ್ ಸ್ಟೇಷನ್ ಅಂತೇಳಿ ಸ್ಥಾಪನೆ ಮಾಡಲಾಯಿತು, ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿ ಕಾಸರಗೋಡಿನಲ್ಲಿ 1916 ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿತ್ತು. ಅದನ್ನ ICAR 1970 ಈಗಿನ ಸಿಪಿಸಿಆರ್ಐ ಆಗಿ ಮರುನಾಮಕರಣ ಮಾಡಿದ್ರು. ಅಂದ್ರೆ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತೇಳಿ ಮರುನಾಮಕರಣ ಮಾಡಿದ್ರು 1970. ಆಗ ವಿಟ್ಲಾದಲ್ಲಿದ್ದಂತಹ ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಸಿಪಿಸಿಆರ್ಐ ಕಾಸರಗೋಡಿನ ಪ್ರಾಂತೀಯ ಕ್ಷೇತ್ರವನ್ನಾಗಿ ಮಾಡಲಾಯಿತು. ಹೀಗೆ ನಮ್ಮ ಸಿಪಿಸಿಆರ್ಐ ವಿಟ್ಲ ಸ್ಥಾಪನೆಯಾಗಿ 1956 ಸಹ ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದು ಎಲ್ಲಾ ವಿಭಾಗಗಳಲ್ಲಿ ಅಂದ್ರೆ ಅಡಿಕೆ ತಳಿ ಅಭಿವೃದ್ಧಿಪಡಿಸುವ ವಿಭಾಗದಲ್ಲಿರ್ಬೋದು, ಅಡಿಕೆ ಸಂಶೋಧನೆ ನಡೆಸ್ತಾ ಬರ್ತಾ ಇದ್ದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಪಿಸಿಆರ್ಐ ವಿಟ್ಲ 1956 ಶುರುವಾಗಿ ಮೊದಲು ಬಿಡುಗಡೆಗೊಳಿಸಿದಂತಹ ತಳಿ ಮಂಗಳ ಅಂತೇಳಿ, ಈ ತಳಿನ 1972 ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ ತಳಿಯ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ತಳಿಯಿಂದ ನಿಮಗೆ ಬೇಗ ಪಿಂಗಾರ ಬರುವಂತದ್ದು. ಸಾಮಾನ್ಯವಾಗಿ ಅಡಿಕೆ ತಳಿಗಳನ್ನ ತಗೊಂಡ್ರೆ ಪಿಂಗಾರ ಬರಲಿಕ್ಕೆ 4-5 ವರ್ಷಗಳೆಲ್ಲ ಬೇಕಾಗುತ್ತೆ, ಆದ್ರೆ ಈ ಮಂಗಳ ತಳಿಯಿಂದ ನಿಮಗೆ 3-4 ವರ್ಷದಲ್ಲೇ ಪಿಂಗಾರ ಬರ್ತದೆ. ಮತ್ತು ಇನ್ನೊಂದು ಇದರ ತಳಿಯ ಅನುಕೂಲ ಏನಪ್ಪಾ ಅಂದ್ರೆ, ಈ ತಳಿ ಮಧ್ಯಮ ಎತ್ತರ ತಳಿ ಅಂತೇಳಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಗೆಣ್ಣುಗಳ ಅಂತರ ಕಡಿಮೆ ಇರೋದ್ರಿಂದ ಈ ತಳಿಯ ಮರಗಳು ಜಾಸ್ತಿ ಎತ್ತರ ಹೋಗೋದಿಲ್ಲ, ಅದಕ್ಕೋಸ್ಕರ ಸೆಮಿಟಾಲ್ ಅಥವಾ ಮಧ್ಯಮ ಎತ್ತರ ತಳಿ ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ತಳಿಯಿಂದ ನಮಗೆ ಸರಾಸರಿ ಒಂದು ಮರದಿಂದ 1 ವರ್ಷಕ್ಕೆ 3 kg ವಷ್ಟೆಲ್ಲ ಚಾಲಿ ಇಳುವರಿ ದೊರೀತದೆ. ಇದಾದ್ಮೇಲೆ 1985 ಮತ್ತೆ ಎರಡು ತಳಿಗಳನ್ನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಸುಮಂಗಳ ಅಂತೇಳಿ ಕರೀತಕ್ಕಂಥದ್ದು, ಮತ್ತೊಂದು ಶ್ರೀಮಂಗಳ ಅಂತೇಳಿ ಕರೀತಕ್ಕಂಥದ್ದು. ಈ ಸುಮಂಗಳ ತಳಿ ಎತ್ತರ ತಳಿನೇ, ಇದು ಸಹ ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ ಶಿಫಾರಸು ಮಾಡಿ ಬಿಡುಗಡೆಗೊಳಿಸಿರ್ತಕ್ಕಂತ ತಳಿ. ಈ ತಳಿಯಿಂದ ನಮಗೆ ಒಂದು ಮರದಿಂದ 1 ವರ್ಷಕ್ಕೆ ಸರಾಸರಿ 3 kg 300 g ಎಲ್ಲ ಚಾಲಿ ಇಳುವರಿ ದೊರೀತದೆ. ಮತ್ತೊಂದು ತಳಿ 1985 ಬಿಡುಗಡೆ ಮಾಡಿರ್ತಕ್ಕಂಥದ್ದು ಶ್ರೀಮಂಗಳ ಅಂತೇಳಿ, ಇದು ಸಹ ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ತಳಿಯಿಂದ ನಮಗೆ ಒಂದು ಮರದಿಂದ 1 ವರ್ಷಕ್ಕೆ ಸುಮಾರು 3 kg 200 g ಎಲ್ಲ ಚಾಲಿ ಅಥವಾ ಗೋಟಡಿಕೆ ಇಳುವರಿ ದೊರೀತಕ್ಕಂಥದ್ದು. ಇದಾದ್ಮೇಲೆ 1991 ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ, ಮೋಹಿತ್ ನಗರ ಅಂತ. ಈ ಮೋಹಿತ್ ನಗರ ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ಈ ಮೋಹಿತ್ ನಗರ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 700 g ಎಲ್ಲ ಚಾಲಿ ಅಥವಾ ಗೊಟ್ಟಡಿ ಇಳುವರಿ ದೊರೆತಕ್ಕಂಥದ್ದು. ಇದಾದ್ಮೇಲೆ 2005 ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ, ಸ್ವರ್ಣಮಂಗಳ ಅಂತೇಳಿ. ಇದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ, ಮತ್ತೆ ಚಾಲಿ ಸಂಸ್ಕರಣೆಗೆ ಶಿಫಾರಸು ಮಾಡಿರ್ತಕ್ಕಂಥದ್ದು. ಈ ಸ್ವರ್ಣಮಂಗಳ ತಳಿಯಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 900 g ಎಲ್ಲ ಚಾಲಿ ಇಳುವರಿ ದೊರೆತಕ್ಕಂಥದ್ದು. ಇದಾದ್ಮೇಲೆ ನಮಗೆ 2014 ಮತ್ತೆ 2 ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಮಧುರಮಂಗಳ ಅಂತೇಳಿ ಒಂದು, ಇನ್ನೊಂದು ನಲ್ಬರಿ ಅಂತೇಳಿ. ಈ ಮಧುರಮಂಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕರಾವಳಿ ಕರ್ನಾಟಕ ತಗೊಂಡ್ರೆ ಮುಖ್ಯವಾಗಿ ಈ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಈ ಜಿಲ್ಲೆಗಳಲ್ಲೆಲ್ಲ ಚಾಲಿ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಅಂದ್ರೆ ಸುಮಾರು 11-12 ಸಂಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥ ಹಣ್ಣುಗಳನ್ನ ಕೊಯ್ಲು ಮಾಡಿ ಸುಮಾರು 1.5-2 ಚೆನ್ನಾಗಿ ಒಣಗಿಸಿಬಿಟ್ಟು ಸಿಪ್ಪೆ ಸುಳಿದು ಮಾರಾಟ ಮಾಡ್ತಕ್ಕಂಥದ್ದು. ಆದ್ರೆ ನೀವು ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಭಾಗಕ್ಕೆ ಬಂದ್ರೆ ಅವರು ಎಳೆ ಅಡಿಕೆ ಸಂಸ್ಕರಣೆ ಮಾಡ್ತಾರೆ. ಅಂದ್ರೆ ಸುಮಾರು 6-7 ಎಳೆಕಾಯಿನ ಕೊಯ್ದು ಅದನ್ನ ಸಿಪ್ಪೆ ಸುಳಿದು ಬೇಯಿಸಿ ಅದಕ್ಕೆ ಒಂದು ಬಣ್ಣ ಕಟ್ಟಿ ಒಣಗಿಸಿ ಮಾರಾಟ ಮಾಡ್ತಕ್ಕಂಥದ್ದು. ಇದನ್ನ ಕೆಂಪಡಿಕೆ ಅಂತೇಳಿ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ಟೆಂಡರ್ ನಟ್ ಪ್ರೊಸೆಸಿಂಗ್ ಅಂತೇಳಿ ಕರಿತೀವಿ. ಈ ಮಧುರಮಂಗಳ ತಳಿ ಈ ಎರಡೂ ಸಂಸ್ಕರಣೆಗೂ ಸೂಕ್ತ ಅಂತೇಳಿ ನಮ್ಮ ಸಂಶೋಧನೆ ಮೂಲಕ ತಿಳಿದು ಬಂದಿದೆ. ಈ ಭಾಗದ ರೈತರು ಬೆಳೆದು, ಈ ಕರಾವಳಿ ಕರ್ನಾಟಕದ ಭಾಗದ ರೈತರು ಬೆಳೆದು ಇದನ್ನ ಚಾಲಿ ಸಂಸ್ಕರಣೆಗೆ ಉಪಯೋಗ ಮಾಡಿಕೊಂಡ್ರೆ ಈ ತಳಿಯ ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3.5 kg ಚಾಲಿ ಇಳುವರಿ ದೊರೆಯುತ್ತದೆ. ಇಲ್ಲಾಂದ್ರೆ ಆ ಕಡೆ ಭಾಗದ ರೈತರು ಬೆಳೆದು ಇದನ್ನ ಕೆಂಪಡಿಕೆ ಸಂಸ್ಕರಣೆಗೆ ಉಪಯೋಗ ಮಾಡಿದ್ರೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3 kg ಕೆಂಪಡಿಕೆ ಇಳುವರಿ ದೊರೆಯುತ್ತದೆ. ಇದಲ್ಲದೇನೆ 2014 ಮತ್ತೊಂದು ತಳಿ ಬಿಡುಗಡೆ ಮಾಡಿದ್ದೇವೆ, ನಲ್ಬರಿ ಅಂತೇಳಿ. ಇದು ಸಹ ಎತ್ತರ ತಳಿನೇ, ಆದರೆ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ಈ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ 4 kg 150 g ಎಲ್ಲ ಚಾಲಿ ಅಥವಾ ಗೋಟಡಿಕೆ ಇಳುವರಿ ದೊರೆಯುತ್ತದೆ. ಇದಲ್ಲದೆ ಮತ್ತಿನ್ನೊಂದು ತಳಿ ಕಾಯಿಕುಚ್ಚಿ ಅಂತೇಳಿ ಮತ್ತೊಂದು ತಳಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಕಾಯಿಕುಚ್ಚಿ ಮುಖ್ಯವಾಗಿ ಅಸ್ಸಾಂ ಮತ್ತೆ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ಸಹ ಚಾಲಿಗೋಸ್ಕರನೇ ಶಿಫಾರಸು ಮಾಡಿರ್ತಕ್ಕಂಥದ್ದು. ಈ ತಳಿಯಿಂದನೂ ಕೂಡ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 700 g ಎಲ್ಲ ಚಾಲಿ ಇಳುವರಿ ದೊರೆಯುತ್ತದೆ. ಇದಲ್ಲದೇನೆ ನಾವು 2 ಸಂಕರಣ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿ ನಮ್ಮ ಸಿಪಿಸಿಆರ್ಐಯಿಂದ ಬಿಡುಗಡೆಗೊಳಿಸಿದ್ದೇವೆ. ನಮ್ದು ಸಿಪಿಸಿಆರ್ಐ ಇದು ಮೊದಲು ಒಂದು ಸಂಶೋಧನಾ ಕೇಂದ್ರ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಹಿರೇಳಿ ಅಂತಕ್ಕಂಥ ಜಾಗದಲ್ಲಿ. ಅಲ್ಲಿ ಹಿರೇಳಿ ಊರಲ್ಲಿ ಒಂದು ತೋಟದಲ್ಲಿ ಒಂದು ಅಡಿಕೆ ಗಿಡ, ಅದರಿಚ್ಚಿಗೆ ಅದನ್ನು ಕುಬ್ಜ ಆಗಿತ್ತು. ಆದರೆ ಇದರ ಅನಾನುಕೂಲತೆ ಏನಾಗಿತ್ತಪ್ಪ ಅಂದ್ರೆ, ಈ ಕುಬ್ಜ ಮರದಿಂದ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 1/2 kg ಮಾತ್ರ ಗೋಟಡಿಕೆ ಅಥವಾ ಚಾಲಿ ಇಳುವರಿ ದೊರೀತಾ ಇತ್ತು. ಈಗ 1/2 kg ಗೋಟಡಿಕೆ ಅಥವಾ ಚಾಲಿ ಇಳುವರಿ ತಗೊಂಡು ರೈತರಿಗೆ ಆದಾಯ ಸಿಗ್ಲಿಕ್ಕಿಲ್ಲ ಜಾಸ್ತಿ. ಅದಕ್ಕೋಸ್ಕರ ನಾವು ಅದನ್ನ ಹಿರಿಯಳ್ಳಿ ಗಿಡ್ಡ ಅಂತೇಳಿ ಹೆಸರಿಟ್ಬಿಟ್ಟು ನಮ್ಮ ಸಿಪಿಸಿಆರ್ಐ ವಿಟ್ಲದಿಂದ ಬಿಡುಗಡೆಗೊಳಿಸಿದಂತಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಜೊತೆ ಅದನ್ನ ಸಂಕರಣೆ ಮಾಡಿವಿ, ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಅದ್ ಸಂಕರಣೆ ಅದನ್ನ ಹಿರಿಯಳ್ಳಿ ಗಿಡ್ಡ ತಳಿನ ಮಂಗಳ, ಸುಮಂಗಳ, ಶ್ರೀಮಂಗಳ, ಸ್ವರ್ಣಮಂಗಳ, ಮೋಹಿತ್ ನಗರ್ ಈ ತಳಿಗಳ ಜೊತೆಗೆಲ್ಲ ಸಂಕರಣೆ ಮಾಡಿದಾಗ ಅದರಲ್ಲಿ ಕೆಲವೊಂದು ಸಂಕರಣೆಗಳು ಈ ಹಿರಿಯಳ್ಳಿ ಗಿಡ್ಡ ತಳಿನ ಸುಮಂಗಳ ಜೊತೆ ಸಂಕರಣೆ ಮಾಡಿರ್ತಕ್ಕಂಥದ್ದು ಹೈಬ್ರಿಡ್. ಅದು ಕುಬ್ಜತನವನ್ನ ಉಳಿಸ್ಕೊಂತು ಮತ್ತೆ ಅದ್ರ ಇಳುವರಿನೂ ಸಹ ಈ ಹಿರಿಯಳ್ಳಿ ಗಿಡ್ಡ ಸುಮಾರು 1/2 kg ಮಾತ್ರ ಗೋಟಡಿಕೆ ಇಳುವರಿ ಕೊಡ್ತಾ ಇತ್ತು ಸರಾಸರಿ ಒಂದು ವರ್ಷಕ್ಕೆ ಒಂದು ಮರದಿಂದ. ಆದ್ರೆ ಹಿರಿಯಳ್ಳಿ ಗಿಡ್ಡ ಮತ್ತೆ ಸುಮಂಗಳ ಸಂಕರಣೆ ಮಾಡಿರ್ತಕ್ಕಂಥದ್ದು ಸುಮಾರು 2.5 kg ಅಷ್ಟೆಲ್ಲ ಚಾಲಿ ಅಥವಾ ಗೋಟಡಿಕೆ ಇಳುವರಿನ ಕೊಡ್ತಾ ಇತ್ತು ಒಂದು ಮರದಿಂದ ಒಂದು ವರ್ಷಕ್ಕೆ. ಅದನ್ನ ವಿಟ್ಲ ಅಡಿಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆಗೊಳಿಸಿದ್ದೇವೆ. ಇದಲ್ಲದೇನೆ ಹಿರಿಯಳ್ಳಿ ಗಿಡ್ಡ ಮತ್ತೆ ಮೋಹಿತ್ ನಗರ್ ಈ ತಳಿಗಳ ಸಂಕರಣ, ಇದು ಸಹ ಕುಬ್ಜತನವನ್ನ ಉಳಿಸಿಕೊಂಡ್ರ ಒಟ್ಟಿಗೆ ನಮಗೆ ಈ 2 ಬಂದಿರತಕ್ಕಂಥ ಹೈಬ್ರಿಡ್ ಇಂದ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.6 kg ಎಲ್ಲ ಚಾಲಿ ಇಳುವರಿ ದೊರೀತಾ ಇತ್ತು. ಅದನ್ನ ವಿಟ್ಲ ಅಡಿಕೆ ಹೈಬ್ರಿಡ್ 2 VTLH2 ಅಂತೇಳಿ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ ಕುಬ್ಜ ಸಂಕರಣ ತಳಿಗಳನ್ನ ಎತ್ತರ ತಳಿಗಳಿಗೆ ಹೋಲಿಸಿದ್ರೆ ಇಳುವರಿ ಕಡಿಮೆನೆ. ತಗೊಳ್ಳಿ, ನಿಮಗೆ ಎತ್ತರ ತಳಿಗಳಲ್ಲಿ ಸರಾಸರಿ ಒಂದು ಮರದಿಂದ ಒಂದು ವರ್ಷಕ್ಕೆ 3-4 kg ಎಲ್ಲ ಗೋಟಡಿಕೆ ಅಥವಾ ಚಾಲಿ ಇಳುವರಿ ದೊರೀತದೆ. ಆದ್ರೆ ಈ ಕುಬ್ಜ ಸಂಕರಣ ತಳಿಗಳಿಂದ ನಿಮಗೆ ಸರಾಸರಿ ಒಂದು ವರ್ಷಕ್ಕೆ ಒಂದು ಮರದಿಂದ 2.5 kg ಅಷ್ಟು ಸಿಗ್ತದೆ. ಆದ್ರೆ ಈ ತಳಿಗಳಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂದ್ರೆ ನೋಡಿ, ಇವತ್ತಿನ ದಿನಗಳಲ್ಲಿ ನಾವು ಸುಮಾರು ಪ್ರತಿ ವರ್ಷ ಸುಮಾರು ರೈತರ ತೋಟಗಳಿಗೆ ಹೋಗ್ತಾ ಇರ್ತೀವಿ. ಎಲ್ಲ ಕಡೆಯಿಂದ ಕಂಪ್ಲೇಂಟ್ ರೈತರಿಂದ ಏನಪ್ಪಾ ಅಂದ್ರೆ ಕೂಲಿ ಆಳುಗಳ ಸಮಸ್ಯೆ. ಈ ಅಡಿಕೆ ಕೊಯ್ಲಿಗೆ ಬಂದಿದೆ, ಮರ ಏರಿ ಕೊಯ್ಲು ಮಾಡ್ಬೇಕು, ಅಥವಾ ಅಡಿಕೆ ಮರಕ್ಕೆ ಯಾವುದೋ ಕೀಟ ಅಥವಾ ರೋಗ ಬಾಧೆ ಇದೆ, ಸಿಂಪರಣೆ ಮಾಡ್ಬೇಕಂದ್ರೆ ಮರ ಹೇರ್ಬೇಕು ಎತ್ತರ ತಳಿಗಳಲ್ಲಿ. ಆದ್ರೆ ಈ ಕುಬ್ಜ ತಳಿಗಳು ಈ ಭೂಮಿ ಮಟ್ಟದಿಂದ, ಗ್ರೌಂಡ್ ಲೆವೆಲ್ ಅಂತ ಏನ್ ಕರಿತೀವಿ, ಈ ಭೂಮಿ ಮಟ್ಟದಿಂದ 1-2 ಅಡಿಯಿಂದನೇ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡೋದ್ರಿಂದ ಈಗ ಅಡಿಕೆ ಕೊಯ್ಲಿಗೆ ಬಂದಿದೆ ಅಥವಾ ಅಡಿಕೆ ಗಿಡಕ್ಕೆ ಯಾವ್ದಾದ್ರು ರೋಗ ಅಥವಾ ಕೀಟಬಾಧೆ ಇದೆ ಅಂದ್ರೆ ಮರ ಏರೋದು ಬೇಕಾಗುದಿಲ್ಲ, ನೆಲದ ಮೇಲೆ ನಿಂತ್ಕೊಂಡೇನೆ ನೀವೆಲ್ಲ ಕೆಲಸಗಳನ್ನು ಮಾಡಬಹುದಾಗ್ತದೆ, ಈ ರೀತಿ ಅನುಕೂಲ ಆಗ್ತದೆ. ಇನ್ನೊಂದು ಎತ್ತರ ತಳಿಗಳಲ್ಲಿ ರೈತರು ಸಾಮಾನ್ಯವಾಗಿ ಏನೇನು ಅನಾನುಕೂಲ ಪರಿಸ್ಥಿತಿನ ಎದುರಿಸ್ತಾ ಇರ್ತಾರೆ ಅಂದ್ರೆ, ಈಗ ಏನಾದ್ರು ಜೋರಾಗಿ ಗಾಳಿ ಬಂದ್ರೆ ಅಥವಾ ಕೆಲವು ಸಲ ಅತಿಯಾದ ಬಿಸಿಲಿನಿಂದ ಮರಗಳು ಬಿರುಕು ಬಿಟ್ಟು ಬೀಳ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆನೂ ಕೂಡ ಈ ಕುಬ್ಜ ತಳಿಗಳಲ್ಲಿ ಕಡಿಮೆ ಇದೆ. ಹಾಗಾಗಿ ಇಳುವರಿ ಕಡಿಮೆ ಆದ್ರೂ ಸಹ ಇವುಗಳಲ್ಲಿ ಬೇರೆ ರೀತಿ ಅನುಕೂಲತೆಗಳು ಇದೆ. ಈ ಸಿಪಿಸಿಆರ್ಐ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದಂತಹ ತಳಿಗಳಲ್ಲದೆ ಈ ಸಾಮಾನ್ಯವಾಗಿ ಕೆಲವೊಂದು ಸ್ಥಳೀಯ ತಳಿಗಳು ಆ ಭಾಗಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡ್ರೆ ದಕ್ಷಿಣ ಕನ್ನಡದಲ್ಲಿ ಎಸ್ಕೆ ಲೋಕಲ್ ಅಂತೇಳಿ, ಸೌತ್ ಕೆನರಾ ಲೋಕಲ್ ಅಂತೇಳಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಹೀಗೆ ನಾವು ಶಿವಮೊಗ್ಗ ಕಡೆ ಹೋದ್ರೆ ಸಾಗರ್ ಅಂತೇಳಿ ಲೋಕಲ್ ತಳಿ ಇದೆ, ತೀರ್ಥಹಳ್ಳಿ ಅಂತೇಳಿ ಲೋಕಲ್ ತಳಿ ಇದೆ. ಹೀಗೆ ಮತ್ತೆ ಈಗ ನಾವು ಉತ್ತರ ಕನ್ನಡಕ್ಕೆ ಹೋದ್ರೆ ಸಿರ್ಸಿ ಅರೆಕ ಸೆಲೆಕ್ಷನ್ 1 ಅಂತೇಳಿ ಲೋಕಲ್ ತಳಿ ಇದೆ. ಹೀಗೆ ಕೆಲವೊಂದು ಲೋಕಲ್ ತಳಿಗಳು ಸಹ ಆ ಭಾಗದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಈಗ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತದ್ದು ಈ ಇಂಟರ್ಸಿ ಅಂತ, ಅದು ಏನದು ನೋಡಿ? ಈ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಹತ್ರನು ಸಹ ತುಂಬಾ ಜನ ರೈತರು ಬರ್ತಾರೆ, ಸರ್ ನನಗೆ ಇಂಟರ್ಸೆ ಮಂಗಳ ಕೊಡಿ, ಇಂಟರ್ಸೆ ಮೋಹಿತ್ ನಗರ್ ತಳಿ ಗಿಡಗಳು ಬೇಕಿತ್ತು ಅಂತೇಳಿ. ಆದ್ರೆ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಇಂಟರ್ಸೆ ಮಂಗಳ ಅಥವಾ ಇಂಟರ್ಸೆ ಮೋಹಿತ್ ನಗರ್ ಅಂತ ತಳಿಗಳಿಲ್ಲ, ಅದು ಮಂಗಳನೇ, ಅದು ಮೋಹಿತ್ ನಗರನೇ. ಈ ಮಂಗಳನ ತಳಿನ ಗುಣಲಕ್ಷಣ ಏನಪ್ಪಾ ಅಂದ್ರೆ ಬೇಗ ಪಿಂಗರ ಬರುವಂತದ್ದು, ಎತ್ತರ ಕಡಿಮೆ, ಗೋಟುಗಳು ದಪ್ಪ ಇರ್ತದೆ, ಇಳುವರಿ ನಿಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ 3 ಕೆಜಿ ಚಾಲಿ ಇಳುವರಿ ಸಿಗ್ತಕ್ಕಂಥದ್ದು. ಈ ಇಂಟರ್ಸೆ ಮೇಟಿಂಗ್ ಅಂದ್ರೆ ಇದೊಂದು ಸಸ್ಯ ಅಭಿವೃದ್ಧಿ ಪದ್ಧತಿ. ನೋಡಿ ಅಡಿಕೆ ತಗೊಳ್ಳಿ, ನಮ್ಮ ಅಡಿಕೆ ಬೆಳೆ ಏನಿದೆ ಇದು ಪರಕೀಯ ಪರಾಗಸ್ಪರ್ಶ ಜಾಸ್ತಿ ಇರ್ತಕ್ಕಂಥ ಬೆಳೆ. ಉದಾಹರಣೆಗೆ ಒಂದು ಯಾವುದೇ ಒಂದು ತಳಿ ಗಿಡಗಳು ತಗೊಂಡೋಗಿ ನಿಮ್ಮ ತೋಟದಲ್ಲಿ ನಾಟಿ ಮಾಡಿ, ಉದಾಹರಣೆಗೆ ಮೋಹಿತ್ ನಗರ್ ಇರ್ಬೋದು, ಮೋಹಿತ್ ನಗರ್ ತಳಿ ಗಿಡಗಳು ತಗೊಂಡೋಗಿ ನಿಮ್ಮ ತೋಟದಲ್ಲಿ ನಾಟಿ ಮಾಡಿ, ಕೆಲವೊಂದು ವರ್ಷಗಳಾದ್ಮೇಲೆ ಅದರಿಂದ ಬೀಜ ತೆಗೆದು ಗಿಡ ಮಾಡಿದ್ರೆ ಆ ತಾಯಿ ಮರಗಳನ್ನೇ ಹೋಲ್ತದ ಆ ಗಿಡ? ಇಲ್ಲ. ಯಾಕೆಂದ್ರೆ ಈ ಪಕ್ಕದ ತೋಟದಲ್ಲಿ ಬೇರೆ ಯಾವ್ದೋ ತಳಿ ಇದ್ರೆ, ಉದಾಹರಣೆ ಪಕ್ಕದಲ್ಲಿ ಮಂಗಳ ಇದೆ, ಈ ಕಡೆ ಪಕ್ಕದಲ್ಲಿ ಬೇರೆ ಯಾವ್ದು ಲೋಕಲ್ ತಳಿ ಇದೆ, ಹೀಗೆ ಈ ರೀತಿ ಇದ್ರೆ ಅವೆಲ್ಲ ಪರಾಗರೇಣು, ಈ ಬೇರೆ ತಳಿಗಳದೆಲ್ಲ ಪರಾಗರೇಣು ಕಲಬೆರಕೆಯಾಗಿ ಅದು ತನ್ನತೆಯನ್ನ ಕಳ್ಕೊಂಡಿರ್ತದೆ. ಈ ಅಡಿಕೆ ಬೆಳೆಯ ಗುಣನೇ ಹಾಗೆ, ಪರಕೀಯ ಪರಾಗಸ್ಪರ್ಶ ಇರೋದ್ರಿಂದ ಸಂಶೋಧನೆಯ ಪ್ರಕಾರ ಈ ಅಡಿಕೆ ಪರಾಗರೇಣು ಏನಿದೆ ಪೋಲನ್ ಗ್ರೇನ್ಸ್ ಅಂತ ಹೇಳಿ ಕರಿತೀವಿ, ಸುಮಾರು 1.2 ಕಿಲೋಮೀಟರ್ ದೂರ ತನಕ ಹೋಗ್ತದೆ ಅಂತೇಳಿ ಸಂಶೋಧನೆಯಲ್ಲಿ ತೋಟು ಇದೆ. ಹಂಗಾಗಿ ಅವುಗಳ ಪ್ಯೂರಿಟಿ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಇಂಟರ್ಸೆ ಮೇಟಿಂಗ್ ಅಂತೇಳಿ ಮಾಡ್ತೀವಿ. ಇಂಟರ್ಸೆ ಮೇಟಿಂಗ್ ಅಂದ್ರೆ ಉದಾಹರಣೆಗೆ ಒಂದು ಮೋಹಿತ್ ನಗರ್ ಮರ ಇದೆ, ಮತ್ತೊಂದು ಮೋಹಿತ್ ನಗರ್ ಮರ ಇದೆ, ಇನ್ನು ಒಂದು ಮೋಹಿತ್ ನಗರ್ ಮರದಲ್ಲಿ ಬ್ಯಾಗ್ ಮಾಡ್ತೀವಿ, ಬ್ಯಾಗ್ ಮಾಡಿ ಇನ್ನೊಂದು ಮೋಹಿತ್ ನಗರ್ ಮರದಿಂದ ಪರಾಗರೇಣನ ಸಂಗ್ರಹಣೆ ಮಾಡಿ ಅದಕ್ಕೆ ನಾವು ಮ್ಯಾನ್ಯಲಿ ಪಾಲಿನೇಷನ್ ಮಾಡ್ತಕ್ಕಂಥದ್ದು. ಈ ವಿಧಾನನ ಅನುಸರಿಸಿದ್ರೆ ನಿಮಗೆ ಜಾಸ್ತಿ ಶೇಕಡ ಜಾಸ್ತಿ ತಾಯಿ ಮರಗಳನ್ನೇ ಹೋಲ್ತಕ್ಕಂಥ ಗಿಡಗಳನ್ನು ಉತ್ಪಾದನೆ ಮಾಡಬಹುದಾಗ್ತದೆ, ಆ ತಳಿಯ ಪ್ಯೂರಿಟಿ ಜಾಸ್ತಿ ಇರ್ತದೆ. ಹಂಗಾಗಿ ಇಂಟರ್ಸೆ ಮೇಟಿಂಗ್ ಅಂತೇಳಿ ಕರಿತಕ್ಕಂಥದ್ದು. ಹಂಗಾಗಿ ಇಂಟರ್ಸೆ ಮಂಗಳ, ಇಂಟರ್ಸೆ ಮೋಹಿತ್ ನಗರ ಸಪರೇಟ್ ಬೇರೆ ತಳಿಗಳು ಯಾವುದು ಇಲ್ಲ, ಅದು ಮಂಗಳನೇ ಮೋಹಿತ್ ನಗರನೇ. ಅದಕ್ಕೆ ನಾವು ಗಿಡ ಅಥವಾ ಗಿಡಗಳನ್ನ ಅಥವಾ ಬೀಜಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಇಂಟರ್ಸೆ ಮೇಟಿಂಗ್ ಪದ್ಧತಿಯನ್ನು ಅನುಸರಿಸಿರ್ತೀವಿ. ಈಗ ಮಂಗಳ ಎನ್ನುವಂತಹ ಅಥವಾ ಒಂದು ಮೋಹಿತ್ ನಗರ ಇಂತಹ ತಳಿಯಿಂದ ತಗೊಂಡಂತಹ ಒಂದು ಬೀಜ, ಅದರಲ್ಲಿ ತಾಯಿ ಗುಣ ಪೂರ್ತಿ ಇರ್ತದೋ ಅಥವಾ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ ಸರ್, ಯಾಕೆಂದ್ರೆ ಅದ್ರ ಗುಣನೇ ಆಗಿರ್ತದಲ್ಲ, ಹಾಗಾಗಿ 100% ಪ್ಯೂರ್ ಇರತಕ್ಕಂಥದ್ದು ಉತ್ಪಾದನೆ ಕಷ್ಟ ಆಗ್ತದೆ. ಇದರಲ್ಲಿ ಸ್ವಲ್ಪ ಶೇಕಡವರು ಜಾಸ್ತಿ ತಾಯಿ ಮರಗಳನ್ನು ಹೋಲ್ತಕ್ಕಂಥ ಗುಣಲಕ್ಷಣಗಳು ಇರ್ತದೆ. ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಸೂಕ್ತವಾದಂತಹ ಅಡಿಕೆ ತಳಿ ಅಂತ ಏನಾದರೂ ಆಯ್ಕೆ ಇದೆಯಾ ಇದರಲ್ಲಿ? ಅದೇ ಸರ್, ಅಂದ್ರೆ ಇದು ನಮ್ಮ ರೈತರ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಉದಾಹರಣೆಗೆ ಕೆಲವು ರೈತರು ಬರ್ತಾರೆ, ಸರ್ ನಮಗೆ ಬೇಗ ಪಿಂಗಾರ ಬರಬೇಕು, ಹೈಟ್ ಕಡಿಮೆ ಇರಬೇಕು, ಇಂಥ ತಳಿ ಕೊಡಿ ಅಂದ್ರೆ ನಮಗೆ ಬೇಗ ಪಿಂಗಾರ ಬರುವಂತದ್ದು ಅಂದ್ರೆ ಮಂಗಳ ತಳಿ ಇದೆ. ಇನ್ನೊಂದು ಇತ್ತೀಚೆಗೆ 2016 ಮತ್ತೊಂದು ಹೊಸ ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ವಿ, ಶತಮಂಗಳ ಅಂತೇಳಿ. ಈ ಶತಮಂಗಳ ತಳಿಯ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ ಬೇಗ ಪಿಂಗಾರ ಬರುವಂತದ್ದು, ಎತ್ತರನೂ ಸಹ ಕಡಿಮೆ, ಮಧ್ಯಮ ಎತ್ತರ ತಳಿ ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮತ್ತೆ ಇದು ಅಷ್ಟೇ, ಕೆಂಪಡಿಕೆ ಸಂಸ್ಕರಣೆ ಮಾಡಲಿಕ್ಕೆ ಮತ್ತೆ ಚಾಲಿ ಸಂಸ್ಕರಣೆ ಮಾಡಲಿಕ್ಕೆ ಎರಡಕ್ಕೂ ಸೂಕ್ತ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಮತ್ತೆ ಇದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ನೋಡಿ, ಶತಮಂಗಳ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ ನಮಗೆ ಸರಾಸರಿ 4 ಕೆಜಿ ಗೋಟಡಿಕೆ ಅಥವಾ ಚಾಲಿ ಇಳುವರಿ ದೊರೀತದೆ ಒಂದು ಮರದಿಂದ ಒಂದು ವರ್ಷಕ್ಕೆ. ಅದಲ್ಲದೆ ಕೆಂಪಡಿಕೆಗೂ ಸೂಕ್ತ ಅಂತೇಳಿ ತಿಳಿದು ಬಂದಿರೋದ್ರಿಂದ ಈ ತಳಿಯನ್ನು ಉಪಯೋಗ ಮಾಡಿಕೊಂಡು ಕೆಂಪಡಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3.5 ಕೆಜಿ ಕೆಂಪಡಿಕೆ ಇಳುವರಿ ದೊರೀತದೆ ಈ ಶತಮಂಗಳ ತಳಿಯಿಂದ. ಇತ್ತೀಚೆಗೆ 2016 ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದು ಕೆಲವೊಂದು ರೈತರು ಸಹ ನಮಗೆ ಹೇಳ್ತಾ ಇದ್ದಾರೆ, ಈ ಶತಮಂಗಳ ತಳಿ ಗಿಡಗಳನ್ನ ನಮ್ಮ ಸಿಪಿಸಿಆರ್ಐಯಿಂದ 2 ವರ್ಷಗಳ ಹಿಂದೆ ತಗೊಂಡೋಗಿ ಕೆಲವು ರೈತರು ಈ ಬಂಟ್ವಾಳ ಭಾಗದ ರೈತರು ಹಾಕಿದ್ರಂತೆ. 2 ವರ್ಷದಲ್ಲಿ ಅವರಿಗೆ ಶೇಕಡ 80%ಕ್ಕಿಂತ ಹೆಚ್ಚು ಪಿಂಗಾರ ಬಂದಿದೆ ಅಂತ ಹೇಳ್ತಾ ಇದ್ರು. ಈ ಕಡೆ ಪುತ್ತೂರಿನ ತಾಲೂಕಿನ ರೈತರು ಕೆಲವರು ಫೋನ್ ಮಾಡಿದ್ರು ನನಗೆ, ಅವರ ತೋಟದಲ್ಲಿ ಶತಮಂಗಳ ತಳಿಯಿಂದ 2 ವರ್ಷದಲ್ಲಿ 50% ಪಿಂಗಾರ ಬಂದಿದೆ ಅಂತ ಸಹ ಹೇಳ್ತಾ ಇದ್ರು. ಹಾಗಾಗಿ ನಾವು ಪ್ರತಿ ವರ್ಷ ತಗೊಂಡ್ರೆ ಎಲ್ಲಾ ತಳಿಗಳು ನಾವು ಸಿಪಿಸಿಆರ್ ಇಂದ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳದ್ದೆಲ್ಲ ಲಕ್ಷಾಂತರ ಗಟ್ಟಲೆ ಗುಣಮಟ್ಟದ ಗಿಡಗಳನ್ನ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವೆ. ಈಗ ಪ್ರತ್ಯೇಕವಾಗಿ ಒಂದು ಹೊಸ ತೋಟ ಮಾಡುವಂತವರಿಗೆ ಇಂತಹ ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮತ್ತು ಈಗಾಗಲೇ ಇರುವಂತಹ ತೋಟದಲ್ಲಿ ಎಡೆಸಿಸಿ ಹಾಕುವವರಿಗೆ ಅಂತಲೇ ಏನಾದರೂ ಪ್ರತ್ಯೇಕ ತಳಿ ಉಂಟಾ? ಆಕ್ಚುಲಿ ನೋಡಿ, ಈಗ ಹೊಸ ತಳಿ ಮೊದಲು ಹೇಳಿದಾಗ ಇನ್ನೊಂದೇನಪ್ಪ ಅಂದ್ರೆ, ಈ ಕಡೆ ಭಾಗದ ರೈತರಾದ್ರೆ ಚಾಲಿ ಸಂಸ್ಕರಣೆಗೆ ಉಪಯೋಗ ಮಾಡ್ತಾರೆ ಅಂದ್ರೆ ಎಲ್ಲಾ ತಳಿಗಳನ್ನು ಬೆಳಿಬಹುದು. ಈಗ ಉದಾಹರಣೆಗೆ ಈಗ ಚಿಕ್ಕಮಗಳೂರು ಶಿವಮೊಗ್ಗ ಆ ಕಡೆ ಭಾಗದ್ರಿಂದ ಬರೀ ಕೆಂಪಡಿಗೆ ಸಂಸ್ಕರಣೆಗೆ ಉಪಯೋಗ ಮಾಡ್ತೀವಿ ಅಂದ್ರೆ ಮೊದಲ ಮಂಗಳ ಬೆಳಿಬಹುದು, ಶತಮಂಗಳ ಬೆಳಿಬಹುದು. ಈಗ ಇನ್ನೊಂದು ಪದ್ಧತಿ ನಮ್ಮ ಸಾಮಾನ್ಯವಾಗಿ ಏನು ರೈತರು ಅನುಸರಿಸ್ತಾರಪ್ಪ ಅಂದ್ರೆ ಎಡೆ ಸಸಿ ಮಾಡ್ತಕ್ಕಂಥದ್ದು. ಈಗ ಸುಮಾರು ಹಳೆ ತೋಟ ಇರ್ತದೆ, ಅದ್ರ ಮಧ್ಯೆ ಇವರು ಎಡೆಗಿಡ ಹಾಕ್ಲಿಕ್ಕೆ ಬೇರೆ ಗಿಡಗಳನ್ನ ಹಾಕ್ತಕ್ಕಂಥದ್ದು ಮಧ್ಯದಲ್ಲಿ. ಆದ್ರೆ ನೋಡಿ, ಕೆಲವು ಸಲ ಏನಾಗುತ್ತೆ ಅಂದ್ರೆ ನಮ್ಮ ಸಿಪಿಸಿಆರ್ ಇಂದ ಬಿಡುಗಡೆಗೊಳಿಸಿದಂತಹ ಯಾವುದೇ ತಳಿಗಳನ್ನು ನಾವು ಎಡೆಸಸಿ ಮಾಡಲಿಕ್ಕೆ ಶಿಫಾರಸು ಮಾಡೋದಿಲ್ಲ. ಯಾಕೆಂದ್ರೆ ಎಡೆಸಸಿ ಮಾಡಿದಾಗ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ಸರಿಯಾಗಿ ಇಳುವರಿ ಕೊಡ್ಲಿಕ್ಕೆ ನೆರಳು ಅತಿಯಾದ್ರೆ ಗಿಡಗಳು ಸಪೂರ ಬೀಳ್ತದೆ. ಸಪೂರ ಬಿದ್ದು ಸುಮ್ಮನೆ ಎತ್ತರ ಗಂಟು ಉದ್ದ ಆಗ್ತದೆ, ಎತ್ತರ ಬೆಳೀತಾ ಹೋಗ್ತದೆ. ಈಗ 4-5 ವರ್ಷಗಳು ಆದ್ರೂ ಸಹ ಪಿಂಗಾರ ಕೊಡುವಂತದ್ದು, ಈಗ 7-8 ವರ್ಷ ಆದ್ರೂ ಪಿಂಗಾರನೇ ಬಂದಿರೋದಿಲ್ಲ, ಮತ್ತೆ 15 ವರ್ಷ ಆದ್ರೂ ಒಳ್ಳೆ ಇಳುವರಿ ಇರೋದಿಲ್ಲ. ಆದ್ರೆ ನಾವು ರೈತರಿಗೆ ಏನಪ್ಪ ಅಂದ್ರೆ ಹಳೆ ತೋಟನ ಕಡಲಿಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಹಾಗಾಗಿ ಎಡೆಸಸಿ ಮಾಡ್ತಕ್ಕಂಥದ್ದು ರೈತರ ಅನುಭವ ಏನಪ್ಪ ಅಂದ್ರೆ ಲೋಕಲ್ ತಳಿ ಎಡೆಸಸಿ ಮಾಡ್ಲಿಕ್ಕೆ ಸೂಕ್ತ ಆಗ್ತದೆ, ಲೋಕಲ್ ತಳಿಯಿಂದ ಚೆನ್ನಾಗಿ ನಮಗೆ ಪರ್ಫಾರ್ಮೆನ್ಸ್ ಸಿಗ್ತದೆ ಅಂತ ಹೇಳ್ತಾರೆ ರೈತರ ಅನುಭವ. ಆದ್ರೆ ನಮ್ಮ ಸಿಪಿಸಿಆರ್ ಯಾವುದೇ ತಳಿಗಳನ್ನ ನಾವು ಎಡೆಸಸಿ ಮಾಡ್ಲಿಕ್ಕೆ ಶಿಫಾರಸು ಮಾಡೋದಿಲ್ಲ. ಎಷ್ಟು ಹಳೆಯ ತೋಟವನ್ನು ತೆಗಿಬೇಕು ಅಂತ ನೋಡಿ, ಆಧಾರ ಏನು ನೋಡಿ, ಈಗ ಹಳೆ ತೋಟ ಅಥವಾ ತುಂಬಾ ತೋಟ ಹಳೆದಾಗಿದೆ ಅಥವಾ ಅದನ್ನ ತೆಗೆದು ನಾವು ಬೇರೆ ತೋಟ ಮಾಡ್ಬೇಕು ಅಂದ್ರೆ ಅವರ ನಿರ್ವಹಣೆ ಮೇಲೆ ಡಿಪೆಂಡ್ ಆಗಿರ್ತದೆ. ಸಾಮಾನ್ಯವಾಗಿ ತಗೊಂಡ್ರೆ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಸಿಪಿಸಿಆರ್ ಬಿಡುಗಡೆಗೊಳಿಸಿರ್ತಕ್ಕಂಥ ಎಲ್ಲಾ ತಳಿಗಳು ಸಹ ಅಧಿಕ ಇಳುವರಿ ಕೊಡ್ತಕ್ಕಂತ ತಳಿಗಳು. ಅದೇ ರೀತಿ ನೀವು ಈಗ ನೋಡಿ, ಈ ವರ್ಷ ನೀವು ಮಣ್ಣಿನ ಫಲವತ್ತತೆನ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀರಿ, ಅದೇ ರೀತಿ ನಿಮಗೆ ಇಳುವರಿ ದೊರೆಯಿತು. ಮುಂದಿನ ವರ್ಷನೂ ಸಹ ನಿಮಗೆ ಒಳ್ಳೆ ಇಳುವರಿ ದೊರೆಯಬೇಕು ಅಂದ್ರೆ ಮಣ್ಣಿನ ಫಲವತ್ತತೆಯನ್ನು ಸಹ ಅದೇ ರೀತಿ ಕಾಪಾಡ್ತಾ ಇರಬೇಕಾಗ್ತದೆ. ಯಾವುದೇ ಬೆಳೆ ಆದ್ರೂ ಸಹ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಕೊಡ್ತಾ ಬರೋದು ತುಂಬಾ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಅಡಿಕೆಯಲ್ಲಿ ಕನಿಷ್ಠ ಅಂದ್ರೂ 3 ವರ್ಷಕ್ಕೊಂದ್ಸಲನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪ್ರತಿ ವರ್ಷ ನೀವು ಕನಿಷ್ಠ 2 ಬಾರಿ ಆದ್ರೂ ಪೋಷಕಾಂಶಗಳು ನಿರ್ವಹಣೆ ಮಾಡ್ತಾ ಇದ್ರೆ ಒಳ್ಳೇದಾಗ್ತದೆ. ಹಾಗೆ ನಿಮ್ಮ ನಿರ್ವಹಣೆ ಮೇಲೆ ಡಿಪೆಂಡ್ ಆಗಿರ್ತದೆ, ನೀವು ಎಷ್ಟು ವರ್ಷ ನಿಮಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿ ದೊರೆತದೆ ಅಥವಾ ಇಲ್ಲ ಅಂತೇಳಿ. ಸಾಮಾನ್ಯವಾಗಿ ನೀವು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ 30-35 ವರ್ಷ ಎಲ್ಲ ನಿಮಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಂಡು ಒಳ್ಳೆ ಆದಾಯವನ್ನು ಪಡ್ಕೊಳ್ಬಹುದಾಗ್ತದೆ. ಇನ್ನು ಈಗ ಗುಣಮಟ್ಟದ ಸಸ್ಯಗಳನ್ನು ಉತ್ಪಾದನೆಯ ಬಗ್ಗೆ ಹೇಳಿ ನೋಡಿ. ಈಗ ಅಡಿಕೆ ತಗೊಳ್ಳಿ, ಈ ತೆಂಗು ತಗೊಳ್ಳಿ, ಕೊಕ್ಕೋ ತಗೊಳ್ಳಿ, ಇವೆಲ್ಲ ಬಹುವಾರ್ಷಿಕ ಬೆಳೆಗಳು. ಅಂದ್ರೆ ನೀವು ಸರಿ ಈಗ ಈ ವರ್ಷ ಏನಾದ್ರೂ ನೀವು ಸಸ್ಯಗಳನ್ನ ಅಥವಾ ಗಿಡಗಳನ್ನು ನಾಟಿ ಮಾಡಿದ್ರಿ ಅಂತ ಆದ್ರೆ, ಸರಿಯಾಗಿ ನಿರ್ವಹಣೆ ಮಾಡ್ತಿದ್ರಿ ಅಂತ ಆದ್ರೆ ಸುಮಾರು ವರ್ಷಗಳ ಕಾಲ ಬರ್ತಕ್ಕಂಥದ್ದು. ನೋಡಿ, ಇವುಗಳೆಲ್ಲ ಮುಖ್ಯ ಅಂಶ ಏನಾಗುತ್ತಪ್ಪ ಅಂದ್ರೆ, ನಿಮ್ಮ ತೋಟದಲ್ಲಿ ನಾಟಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಉಪಯೋಗ ಮಾಡ್ಕೋಬೇಕಾಗ್ತದೆ. ಈಗ ಅಡಿಕೆನ ತಗೊಳ್ಳಿ ಉದಾಹರಣೆಗೆ, ಈ ಅಡಿಕೆ ನೀವು ಸಸಿ ಇವತ್ತು ನಾಟಿ ಮಾಡಿದ್ರಿ ಅಂತ ಆದ್ರೆ ಪಿಂಗಾರ ಬರ್ಲಿಕ್ಕೆ 4-5 ವರ್ಷಗಳು ಬೇಕಾಗ್ತದೆ. ಒಳ್ಳೆ ಇಳುವರಿ ಬೇಕು, ತುಂಬಾ ಒಳ್ಳೆ ಆದಾಯ ಬರತಕ್ಕಂತ ಇಳುವರಿ ಬೇಕು ಅಂದ್ರೆ ಸುಮಾರು 7-8 ವರ್ಷಗಳು ಬೇಕಾಗ್ತದೆ. ಈಗ 7-8 ವರ್ಷಗಳು ಆದ್ಮೇಲೆ ನಿಮ್ಮ ತೋಟದಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡ ಉತ್ತಮ ಗುಣಮಟ್ಟದ್ದಲ್ಲ ಅಂತ ನಿಮಗೆ ಗೊತ್ತಾದ್ರೆ ಎಷ್ಟು ವರ್ಷಗಳು ಕಾಲ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ, ವ್ಯರ್ಥ ಆಗ್ತದೆ. ನೀವು ಆ ಗಿಡಗಳನ್ನ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ, ಆ ಗಿಡಗಳನ್ನ ಬೆಳೆಸಲಿಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ, ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ನೀವು ಈ ಬಹುವಾರ್ಷಿಕ ಬೆಳೆಗಳಲ್ಲೆಲ್ಲ ಅತ್ಯುತ್ತಮ ಗುಣಮಟ್ಟದ ಗಿಡಗಳನ್ನ ನಿಮ್ಮ ತೋಟದಲ್ಲಿ ನಾಟಿ ಮಾಡತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈಗ ಅಡಿಕೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜ ಅಥವಾ ಗಿಡಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಸಿಪಿಸಿಆರ್ಐಲಿ ಮುಖ್ಯವಾಗಿ 3 ಹಂತಗಳಲ್ಲಿ ಆಯ್ಕೆಯನ್ನ ನಾವು ಅನುಸರಿಸತಕ್ಕಂಥದ್ದು. ಮೊದಲನೇದಾಗಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅಂತಹ ತಾಯಿ ಮರಗಳಿಂದ ಉತ್ತಮ ಗುಣಮಟ್ಟದ ಬೀಜಗಳ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದು 2ನೇ ಆಯ್ಕೆ. 3ನೇದಾಗಿ ಈಗ ಬೀಜಗಳು ಆಯ್ಕೆ ಮಾಡಿ ಆದ್ಮೇಲೆ ನೀವು ಪಾತಿಗಳಲ್ಲಿ ಅಥವಾ ಸಸಿ ಮಡಿಗಳಲ್ಲಿ ಆಯ್ಕೆ ಆದ್ಮೇಲೆ ಗಿಡಗಳು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ. ಈಗ ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನು ಅನುಸರಿಸಿ ರೈತರಿಗೆ ಗಿಡಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈಗ ಮೊದಲನೇ ಹಂತವಾದ ತಾಯಿ ಮರಗಳ ಆಯ್ಕೆಗೆ ಬರೋಣ. ಈಗ ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡುವಾಗ ಕೆಲವೊಂದು ಗುಣಲಕ್ಷಣಗಳನ್ನು ನೋಡ್ತೀವಿ. ಈ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅಂತಹ ಮರಗಳಿಗೆ ಸುಮಾರು 10-12 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ಬೇಕಾಗ್ತದೆ. ಅಂತಹ ಮರಗಳು ಬೇಗ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಬೇಕಾಗ್ತದೆ, ಮತ್ತೆ ಪ್ರತಿ ವರ್ಷನು ಸಾಮಾನ್ಯವಾಗಿ ಅಧಿಕ ಇಳುವರಿ ಕೊಡ್ತಾ ಇರಬೇಕಾಗ್ತದೆ. ಅಂತಹ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ, ಸುಮಾರು 10 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಅಥವಾ ಸೋಗೆಗಳು ಇರಬೇಕಾಗ್ತದೆ. ಮತ್ತೆ ಇಂತಹ ತಾಯಿ ಮರಗಳು ಆಯ್ಕೆ ಮಾಡಿಕೊಳ್ಳುವಾಗ ಯಾವುದೇ ರೋಗ ಅಥವಾ ಕೀಟದ ಬಾಧೆ ಇರಬಾರದು, ರೋಗ ಅಥವಾ ಕೀಟದ ಬಾಧೆಯಿಂದ ಮುಕ್ತವಾಗಿರ್ತಕ್ಕಂಥ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹೀಗೆ

ಬ್ಯಾಂಕಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇದೀಗ ಕೇಳಿ ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ರಚನೆ ಅಂಜಿಕೆ ಇನ್ಯಾತ ಕಯ್ಯ. ಅಂಜಿಕೆ ಇನ್ಯಾತ ಕಯ್ಯ, ಅಂಜಿಕೆ ಇನ್ಯಾತ ಕಯ್ಯ, ಸಜ್ಜನರಿಗೆ ಅಂಜಿಕೆ ಇನ್ಯಾತ ಕಯ್ಯ, ಸಜ್ಜನರಿಗೆ ಅಂಜಿಕೆ ಇನ್ಯಾತ ಕಯ್ಯ. ಸಂಜೀವಿರಾಯರ ಸ್ಮರಣೆ ಮಾಡಿದ ಮೇಲೆ, ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕೆ ಇನ್ಯಾತ ಕಯ್ಯ. ಕನಸಲಿ ಮನಸಲಿ ಕಳವಳವಾದರೆ, ಕನಸಲಿ ಮನಸಲಿ ಕಳವಳವಾದರೆ, ಹನುಮನ ನೆನೆದರೆ ಹಾರಿ ಹೋಗುವುದೇ ಪಾಪ, ಹನುಮನ ನೆನೆದರೆ ಹಾರಿ ಹೋಗುವುದೇ ಪಾಪ. ಅಂಜಿಕೆ ಇನ್ಯಾತ ಕಯ್ಯ. ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ, ರೋಮ ರೋಮಕ್ಕೆ ಕೋಟಿ ಲಿಂಗವು ಧರಿಸಿದ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಭೀತಿ, ರೋಮ ರೋಮಕ್ಕೆ ಕೋಟಿ ಲಿಂಗವು ಧುರಿಸಿದ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಭೀತಿ. ಅಂಜಿಕೆ ಇನ್ಯಾತ ಕಯ್ಯ, ಅಂಜಿಕೆ ಇನ್ಯಾತ ಕಯ್ಯ. ಪುರಂದರ ವಿಠಲನ ಪುರಂದರ ವಿಠಲನ ಪೂಜೆಯ ಮಾಡುವ, ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ, ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ, ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕೆ ಇನ್ಯಾತ ಕಯ್ಯ, ಸಜ್ಜನರಿಗೆ ಅಂಜಿಕೆ ಇನ್ಯಾತ ಕಯ್ಯ. ಶ್ರೀಪಾದ ರಾಯರ ರಚನೆ ಕಂಗಳಿದ್ಯಾತಕ್ಕೋ. ಕಂಗಳಿದ್ಯಾತಕೋ ರಂಗ, ಕಂಗಳಿದ್ಯಾತಕೋ, ಕಂಗಳಿದ್ಯಾತಕೋ ರಂಗ, ಕಂಗಳಿದ್ಯಾತಕೋ ರಂಗ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ, ಕಂಗಳಿದ್ಯಾತಕೋ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ, ಕಂಗಳಿದ್ಯಾತಕೋ ಯಾರಿ ರಂಗನ ನೋಡದ ಕಂಗಳಿ ಜಾತಕೋ. ಜಗಂಗಳೊಳಗೆ ಮಂಗಳ ಮೂರ್ತಿ ಜಗಂಗಳೊಳಗೆ ಮಂಗಳ ಮೂರ್ತಿ ಜಗಂಗಳೊಳಗೆ ಮಂಗಳ ಮೂರ್ತಿ ಜಗಂಗಳೊಳಗೆ ಮಂಗಳ ಮೂರ್ತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ಜಾತಕೋ ವೈಯಾರಿ ರಂಗನ ನೋಡದ ಕಂಗಳಿ ಜಾತಕೋ ಹಾರಹೀರ ವೈಜಯಂತಿ ಹಾರಹೀರ ವೈಜಯಂತಿ ಹಾರಹೀರ ವೈಜಯಂತಿ ತೋರ ಮೂತಿನ ಸರವ ಧರಿಸಿ ಹಾರಹೀರ ವೈಜಯಂತಿ ತೋರ ಮೂತಿನ ಸರವ ಧರಿಸಿ ತೆರನೇರಿ ಬೀದಿ ಮೇರೇವ ಶ್ರೀರಂಗ ವಿಠಲ ರಾಯನ ನೋಡದ ಕಂಗಳಿ ಜಾತಕೋ ವೈಯಾರಿ ರಂಗನ ನೋಡದ ಕಂಗಳಿ ಜಾತಕೋ ರಂಗ ಕಂಗಳಿ ಜಾತಕೋ ಕಸ್ತೂರಿ ರಂಗನ ನೋಡದ ಕಂಗಳಿ ಜಾತಕೋ. ಕಾರ್ಯಕ್ರಮದ ಕೊನೆಯದಾಗಿ ಪುರಂದ್ರದಾಸರ ರಚನೆ ಕೇಳೋ ಸಚ್ಚರಿತ. ಕೇಳೋ ಸಚ್ಚರಿತ, ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ. ಭಕ್ತಿಯಿಂದಲಿ ಹರಿಯ ನೆನೆದರೆ ದೃಢ ಭಕ್ತಿಯಿಂದಲಿ ಹರಿಯ ನೆನೆದರೆ ಕೊಡುವ ಮೋಕ್ಷವೇ ಸಾಕ್ಷಿ, ದೃಢ ಭಕ್ತಿಯಲ್ಲಿ ಹರಿಯ ನೆನೆದರೆ ಕೊಡುವ ಮೋಕ್ಷವೇ ಸಾಕ್ಷಿ, ದೃಢ ಭಕ್ತಿಯಲ್ಲಿ ಹರಿಯ ನೆನೆಯಾದರೆ ಪಡುವ ನರಕವೇ ಸಾಕ್ಷಿ, ದೃಢ ಭಕ್ತಿಯಲ್ಲಿ ಹರಿಯ ನೆನೆಯಾದರೆ ಪಡುವ ನರಕವೇ ಸಾಕ್ಷಿ. ಮನುಜ ಕೇಳೋ ಸಚ್ಚರಿತ ಮನುಜ, ಕೇಳೋ ಸಚ್ಚರಿತ ಕನ್ಯಾದಾನವ ಮಾಡಿದವರಿಗೆ ನನ್ನ ಕನ್ಯಾದಾನವ ಮಾಡಿದವರಿಗೆ ಹೆಣ್ಣಿನ ಭೋಗವೇ ಸಾಕ್ಷಿ ಕನ್ಯಾದಾನವ